ಇವತ್ತಿನ ಹಿರಿಯ ರೈತರಾದ ಬೀರಪ್ಪ ವಗ್ಗಿ ಅವರೊಂದಿಗೆ ಕೃಷಿ ಅನುಭವ ಕುರಿತ ಸಂದರ್ಶನದ ಮುಂದುವರಿದ ಭಾಗ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ, ಕೃಷಿ ಋಷಿಯಾಗಿರುವಂತಹ ಬೀರಪ್ಪ ಚಿನ್ನಪ್ಪ ವಗ್ಗಿಯವರ ತೋಟದೊಳಗಿದ್ದೀವಿ. ಅವರ ತೋಟವನ್ನ ತಾವೆಲ್ಲರೂ ಒಂದು ಸಲ ಆದರೂ ಸಂದರ್ಶನ ಮಾಡಬೇಕು. ಈ ತೋಟಕ್ಕೆ ಬಂದ್ರೆ ನೀವೊಂದು ಹೊಸ ಜಗತ್ತನ್ನೇ ಪ್ರವೇಶ ಮಾಡಿದಂಗ ಆಗ್ತದೆ. ಈ ತೋಟ ನಿರ್ಮಾಣ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತಂದ್ರೆ ವಗ್ಗಿಯವರು ಅದಕ್ಕೆ ಒಂದು ಮಿತಿನೇ ಇಲ್ಲ. ಇಲ್ಲಿ ಈ ಸಸ್ಯ ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಇಲ್ಲಿ ಈ ಜೀವಿ ಇಲ್ಲ ಅಂತ ಹೇಳಿ ಕಷ್ಟು ವೈವಿಧ್ಯಮಯವಾದಂತಹ ಕೃಷಿಯನ್ನ, ಸಸ್ಯವರ್ಗವನ್ನ, ಜೀವಿಗಳನ್ನ ಇಲ್ಲಿ ನೋಡಬಹುದು. ಇಂಥ ಒಂದು ಅಪರೂಪದ ತೋಟ ಇಂಡಿ ತಾಲೂಕು ತಾಂಬಾ ಗ್ರಾಮದೊಳಗ ಅದ ಅನ್ನೋ ಹೆಚ್ಚಾಗಿ ನಮ್ಮ ಒಕ್ಕಲ್ತನ ಮುಂದೆ ತರ್ಲಾಕ ಒಂದು ಜಯಲಕ್ಷ್ಮಿ ಹಾಲಾಗ ಅಂತೇಳಿ ಒಂದು ರಾಶಿ ಮಷೀನ್ ಇತ್ತು. ಆ ರಾಶಿ ಮಷೀನ್ ನಮ್ಮ ಮನ್ಯಾಗ ಎಂದೂ ಎರಡು ಚೀಲ ಜೋಳ ಇಲ್ದೇಳಾಗ ಆ ಮಷೀನ್ ತೊಗೊಂಡು ನಾವು ಇನ್ನೊಬ್ರು ರಾಶಿ ಮಾಡ್ಕೋತ ಹೋಗುವಾಗ 24 ತಾಸು ಸೀಸನ್ದೊಳಗೆ 24 ತಾಸು ಮಷೀನ್ ಚಾಲು ಇಟ್ಟು ರಾಶಿ ಮಷೀನ್ನಿಂದ ನಾವು ಬಹಳಷ್ಟು ಅನುಕೂಲ ಪಡೆದೆವು. ಎಷ್ಟು ಬೇಕಷ್ಟು ಮಾಡಕಾರಣ ರಾಶಿ ಮಷೀನ್. ಅಂದ್ರೆ ಎಷ್ಟು ಜನ ರೈತರು ನಿಮ್ಮ ರಾಶಿ ಮಷೀನ್ ತಗೊಂಡು ಹೋಗಿ ಕೆಲಸ ಮಾಡ್ಕೊಂಡಾರ? ಒಂದ್ ಆ ಮಷೀನ್ದು ಅಜ್ಜಕಟ್ಟ ಅದ್ರದ್ದು ಹಸ ರಾಶಿ ಮಾಡುದು ನೋಡಿದ್ರ 8 ದಿನ ಬಿಟ್ಟು ನಾವು ಒಂದು ಮಷೀನ್ ಇಟ್ಟಿವ್ರು. ನಾವು ಇವತ್ತು ಅದ ಆ ಮಷೀನ್ ಈಗ ನಮ್ಮಲ್ಲಿ ಗುಡ್ಡೋಡಿಗೆ ಅಂತ ಅಂತ ದೊಡ್ಡ ಹೋಗ್ತದ ನಾವು. ಇವತ್ತು ಆ ಮಷೀನ್ ಮನ್ಯಾಗ ಐತಿ, ನಾವು ಇನ್ನೂ ಅದ್ರಲ್ಲೇನೆ ರಾಶಿ ಮಾಡ್ತೀವಿ. ಈಗ ಆರ್ವೇಡ್ಸ್ ಮಷೀನ್ ಅಂತ ದೊಡ್ಡ ಬಂದಾವಂದ್ರು ಈ ಚಾಲನಿಗೆ ಹಾಕೋದು ಮಾಡೋದು ಏನು ಹತ್ತಂಗಿಲ್ಲ, ಎಲ್ಲ ಅದ್ರ ಮೇಲೆ ಬರ್ತೈತಿ. ಹಿಂಗಾಗಿ ಅದು ಮಷೀನ್ ಇವತ್ತು ಇಟ್ಟಿವು. ಅನ್ಕೊಳಗಿತ್ತು, ಇದನ್ನು ಬಿಟ್ಟು ಬೇರೆ ಯಾವುದು ಮಷೀನ್ ಇರಲಿಲ್ಲ? ಇಲ್ಲ ಸರ್, ಸುರುವಿಗೆ ಬಂದದ್ದು ಇದು ಜಯಲಕ್ಷ್ಮಿ ಅಲಾಗ. ಈ ಮಷೀನ್ ಬಿಟ್ಟು ಯಾವ ಮಷೀನ್ ಇದ್ದಿಲ್ಲ. ಮತ್ತು ಬಹಳ ಹಗರ ಇದ್ದುದರಿಂದ 8 ದಿನ 10 ದಿನ ಮಂದಿ 4 ತಾಸು ಚಾಲು ಇಟ್ಕಿಂದ್ರೆ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ಟಿವಿ. ನಾವು ಅವ್ರ ಮನ್ಯಾಗ ಮಂದಿ ಕಡಿಮೆ ಇದ್ರು ನಾವು ಕೈ ಕೈ ಕೂಡಿಸಿ ನಮ್ಮ ಗಾಡಿಯಾಗ ಏರಿಕೊಟ್ಟು ತಮ್ಮ ಮಷೀನ್ ತೊಗೊಂಡು ಹೋಗ್ಯಾರ. ನಾವು ಅವ್ರದೇ ಹೇಳೋನು ಅವ್ರಂತ ಮಷೀನ್ ಯಾರ್ದು ಇಲ್ಲ, ಅವ್ರಷ್ಟು ಮಂದಿ ಕೈ ಕೈ ಸಹಾಯ ಮಾಡೋರು ಯಾರಿಲ್ಲ. ಹಿಂಗ ಅನ್ನೋ ದೃಷ್ಟಿ ಇಟ್ಕೊಂಡು ಆ ಮಷೀನ್ ಅದರದಿಂದ ನಮ್ಗೆ ಬಹಳ ಅನುಕೂಲ ಆಗೈತಿ ಸರ್. ಅಂದ್ರೆ ಈಗ ಏನದು ನೀವು ಬಾಡಿಗೆ ತಗೋತಿದ್ರಿ, ಅದು ಧಾನ್ಯದ ರೂಪದೊಳಗೆ ಬಾಡಿಗೆ ತಗೋತಿದ್ರಿ? ಅದು ಕಾಳೆ ತಗೋತಿದ್ದೆ ಸರ್. ಒಂದ್ ಚೀಲ ಜೋಳದ ರಾಶಿ ಮಾಡಿದೀವಿ ಅಂದ್ರ ಅದಕ್ಕೊಂದ್ 2 ಸೊಮ್ಮಗು ಮಾಲ್ ಬರ್ತಿತ್ತು. ನಾವು 3 ಎಕರೆದೊಳಗ 3 ಚೀಲ 2 ಚೀಲ ಬೆಳಿಲಾರ್ದವು. ಅದು ಒಂದು ರಾಶಿ ಮಷೀನ್ದಿಂದ 2 ಮಾಲ್ ಬರ್ತಿತ್ತು ಅದ್ರದಿಂದ. ಮತ್ತೆ ನಮಗ್ ಕೆಲಸ ಕಡಿಮೆ ಇದ್ದುದ್ರಿಂದ ನಾವು ಅದ್ರ ಮೇಲೆ ಒತ್ತು ಕೊಟ್ಟು 3 ಮಂದಿ ಅಣ್ಣತಂಬ್ರ ಅದೇ ಕೆಲಸ ಬಹಳಷ್ಟು ಒಕ್ಕಲ್ತನದೊಳಗೆ ಬಹಳ ಇದು ಮಾಡ್ಯಾದ ನೋಡ್ರಿ. ನಮ್ಗೆ ಮುಂದಿನ ಪ್ರಗತಿ ಸಾಧಿಸೋದಕ್ಕೆ ಅದು ನಿಮ್ಗೆ ಯಾಕಂದ್ರೆ ನಮಗೆ ತಿನ್ನಾಕ ಉಣಾಕ ಇಲ್ದಾಗ ಎಲ್ಲನೇ ಮಾಡಿ ನಮ್ಮ ಒಕ್ಕಲ್ತನ ಮುಂತರಬೇಕು ಅಂದ್ರೆ ರಾಶಿ ಮಷೀನೇ ನಮ್ಗೆ ಒಕ್ಕಲ್ತನ ಮುಂತಂದ. ಇದು ರಾಶಿ ಮಷೀನ್ ಯಾವಾಗಿಂದ ನಿಮ್ಮಲ್ಲಿ ಇತ್ತು? ಅದು ಹೊಸದಾಗಿ ಮಷೀನ್ ಬಂದ್ವಿ ರೀ. ಹೊಸದಾಗಿ ಮಷೀನ್ ಬಂದ್ರೆ ನಮ್ಗೆ ಮಷೀನ್ ತೋಳುವಂತ ರೊಕ್ಕ ನಮ್ಮಲ್ಲಿ ಇದ್ದಿಲ್ಲ. ಏನಾರ ನೀವು ಸಹಾಯ ಮಾಡಿದ್ರೆ ನಾ ಮಷೀನ್ ತೋತೀನಿ ಅಂದ್ರೆ ನಮ್ಮ ಅಶೋಕ್ ಗುಡ್ಡೋಡಿಗೆಯವರು ಹೊಸ ಸಿದ್ದಯ್ಯವರು ಮಷೀನ್ ಕಿಮ್ಮತ್ತ 19 ಸಾವಿರ ಮಷೀನ್ ಬತ್ತು, ಇಂಜಾನ್ ಬತ್ತು, ಇತ್ತ ಎತ್ತಿನ ಗಾಡಿ ಬತ್ತು ಎಲ್ಲ ಕೂಡಿಸಿ ಅದಕ್ಕೆ ಮತ್ತೊಬ್ಬರಲ್ಲಿ ಕಡ ರೊಕ್ಕ ಇಸ್ಕೊಂಡು ದುಡ್ದು ಮುಟ್ಸು ಸಂಬಂಧ ಕಡ ಇಸ್ಕೊಂಡ್ಕಿಂದ ತೊಗೊಂಡು ಒಂದು ಸೀಸನ್ ಮುಟ್ ಹೊಡೆದು ಅದ್ರದ್ದೆಲ್ಲ ಮಾಲ್ ಮಾಡ್ಕಿಂದ್ರೆ ನಮ್ಮ ತಿನ್ನಾಟು ಉಣಾಟು ಮನೆಗೆ ಮಷೀನ್ ತರ್ಲಾಕ ರೈತರೇ ನನಗೆ ಸಹಾಯ ಮಾಡಿ ತರ್ಲಾಕ ಹಚ್ಚಾರ. ನೋಡ್ರಿ, ಆ ಟೈಮ್ನೊಳಗೆ ಇನ್ನ ಹಂತಿಗಳು ಕಟ್ತಿದ್ರು ಮಂದಿ ಎಲ್ಲ ಆ ಟೈಮ್ನೊಳಗೆ. ಈಗ ಮಷೀನ್ ಉಪಯೋಗ ಮಾಡಿ ನಾವು ಸುಗ್ಗಿ ಕೊಯ್ಲು ಮಾಡ್ತೀವಿ ಅಂತಂದ್ರೆ ಮುಂದೆ ಬರ್ತಾ ಬರ್ತಾ ಕಾಲು ಸೂಕ್ಷ್ಮ ಬಂದು ಹಂತಿ ಹೊಡ್ಯಾಕ ಒಬ್ರಿಗೊಬ್ರು ಎತ್ತು ಕೊಡಲ್ಲ. ಆದ್ರು ಅದಕ್ಕೆ ಈಗ ಮಷೀನ್ ಬಂದವ್ರಿ, ರಾಶಿ ಚಲೋ ಆಗ್ತದ. ಅದಕ್ಕೆ ನೀವೆಲ್ಲರೂ ಹ್ಞೂ ಅಂದ್ರೆ ಅಂದ್ರೆ ನಾ ಮಷೀನ್ ತರ್ತೀನಿ, ನಿಮ್ಗೆ ರಾಶಿ ಮಷೀನ್ ಮೇಲೆ ಮಾಡೋನು ಅಂತೇಳಿ ಒಂದು 3 ಮಂದಿ ರೈತರು ಸಹಾಯ ಮಾಡ್ಕಿಂದ್ರೆ ನಮ್ಗೆ ತರ್ಲಾಕ ಹಚ್ಚಿದ್ರು. ತಂದ ರೂಪಲೇನೆ ಅವರು ಏನು ಮುಂದೆ ಭಾಳ ಮಂದಿಗೆ ಮುಂದೆ ಇವತ್ತಿನವ್ರಿಗೆ ಹಂತಿ ಅಂದ್ರೆ ಏನು ಗೊತ್ತಿಲ್ಲ. ನಾವು ಎಲ್ಲ ಕಂಡಾಡಿ ಬಿಸಿಲಾಗ ರಾಶಿ ಮಾಡ್ಕೊಂಡು ಹೋಗ್ತದ. ಹಂಗೆ ಮಷೀನ್ ಬತ್ತು ಇನ್ನೂ ಆ ಮಷೀನ್ ಕೆಲಸ ಮಾಡ್ತಾ ಇದೆ? ಹ್ಞೂ ಸರ್. ಈಗ ಆ ಮಷೀನ್ ಆ ಮಂದಿ ಬರೇ ಜ್ವಾಳ ಮೂಕಣಿ ಉಳ್ಳಾಗಡ್ಡಿ ಬೀಜ ಸದಗೆ ಅದ್ರಲ್ಲೇನೆ ರಾಶಿ ಮಾಡ್ತೀವಿ. ಮತ್ತು ನಮ್ಮ ನಿಂಬೆ ಬೀಜ ವರ್ಷಿಗೆ ಒಂದು 500 ಚೀಲ ನಿಂಬೆಕಾಯಿ ಆ ಮಷೀನ್ ಹಾಕಿ ನಿಂಬೆ ಬೀಜ ತೆಗಿತೀವಿ. ಬೀಜ ತೆಗೆದು 4 ಎಕರೆ ಅದ್ರೊಳಗೆ ಸರ ಅದಕ್ಕೆ ಒಳಗೊಂದು ಬಿಂಡಿ ಅಂತ ಚಾಲನಿ ಬರ್ತದ್ರಿ. ಯಾವ್ಯಾವ ಬೀಜಿಗೆ ಯಾವ ಚಾಲನಿ ಬೇಕು ಆ ಚಾಲನಿ ಚೇಂಜ್ ಮಾಡ್ತೀವಿ. ಸೂರ್ಯಪಾನಕ್ಕೆ ಒಂದು ಚಾಲನಿ ಬೇರೆ ಮಾಡ್ತೀವಿ. ಹುರುಳಿ ಮುಗ್ನಿಗೆ ಒಂದು ಬೇರೆ ಮಾಡ್ತೀವಿ. ನಿಂಬೆಕಾಯಿಗೆ ಆದಂಥದ್ದು ಒಂದು ಚಾಲನಿ ಬೇರೆ ಮಾಡ್ತೀವಿ. ಆ ನಿಂಬೆಕಾಯಿ ಎಲ್ಲ ಒಳಗೆ ಎಲ್ಲ ಕಿವುಚಿ ಪುಡಿ ಮಾಡ್ಕೊಂಡು ಬೀಜ ತಳ ಕಳಿಸ್ತದ. ಅದು ಮೇಲೆ ಏನು ಬೆಳೆದದ ಎಲ್ಲನೇ ರಾಶಿ ಮಾಡ್ತೀವಿ ನೋಡ್ರಿ. ಅದಕ್ಕೆ ಹ್ಞೂ 20 ಚೀಲ 30 ಚೀಲ ಉಳ್ಳಾಗಡ್ಡಿ ಬೀಜ ತಯಾರು ಮಾಡಿವಿ. ಅದ್ರಲ್ಲೇನೆ ಮಷೀನ್ದಾಗ ಯಾಕೆ ಬೀಜ ಮಾಡಿವು ಅದು ಅಟ್ಟೆ ವರ್ಷ ಬೇಗ ಎಷ್ಟೋ ರಾಶಿ ರೊಕ್ಕ ಓದಿದ್ದು ಆಳ ಹಚ್ಚಿದ್ರ 40 ವರ್ಷ ಆದ್ರೆ ಸಹಿತ ಅದು ಕೆಲಸದೊಳಗದ ಅಂತಂದ್ರೆ ಎಂಥ ಮಷಿನ್ ಇರಬಹುದು? ಅದು ಜಯಲಕ್ಷ್ಮಿ ಅಂತ ಹೇಳಿ ಕಿರ್ಲೋಸ್ಕರ್ ಇಂಜನ ಜಯಲಕ್ಷ್ಮಿ ಹಾಲಾಗೈತ್ರಿ. 40 ವರ್ಷನ ಹಿಡಿದು ಬಂದ್ರು ಇನ್ನೂ ಹೊಸದ ಹಂಗದಂಗ ಒಮ್ಮ ಹಿಂಗ್ ಬೆಲ್ಟ್ ಜಗ್ಗಿದ್ರೆ ಚಾಲು ಆತದ. ಇನ್ನೂ ಸ್ವಂತ ಅದಕ್ಕೆ ಏನ್ ಬೇಕು ಎಲ್ಲ ಸ್ವಂತ ರಿಪೇರ್ ಮಾಡ್ತೀವಿ. ಊದಿನ ಕಡ್ಡಿಗೆ ಹೋಗಿ ಹೋಗ್ತದ, ಇಂಜನ್ಗೆ ಹೋಗಿ ಹೋಗಂಗಿಲ್ಲ. ಹಂಗೆ ಇಟ್ಟಿನಿ ನಾನು ಒಂದು ಹಾಫ್ ಹ್ಯಾಂಡ್ ಅವಮ್ಮ ಒಂದು ಬರೀ ಹಿಂಗೆ ಬೆಲ್ಟ್ ಜಗ್ಗಿ ವಾಲ್ ಹೋಗಿದ್ರೆ ಇಂಜನ್ ಚಾಲು ಆತದ. ಅದು ನಮ್ಗೆ ಅಷ್ಟು ಅನುಕೂಲ ಮಾಡಿಕೊಟ್ಟದ, ನಾವು ಅದಕ್ಕೆ ಅಷ್ಟು ಅನುಕೂಲದಾಗ ಇಟ್ಟಿವು. ನಾವು ಇರುತ್ತನೂ ಅದು ಇರ್ತದೆ ಹಿಂಗೆ. ಅವಾಗ ನಾವು 3 ರೂಪಾಯಿಗೆ ನಾವು ಒಕ್ಕಲ್ತನ ಮಾಡುವಾಗ ನಮಗೆ ನಾವು ಎಲ್ಲ ಕೂಡಿ 1,000 ರೂಪಾಯಿ ಅಂದ್ರೆ ಎಂಥದ್ದು ಅನ್ನೋದು ಗೊತ್ತಿದ್ದಿಲ್ಲ. ಇವತ್ತು ಏನು ಪೀಕ್ ಮೂರವ್ರು ನನಗೆ ಭಾಳ ಸಹಾಯ ಮಾಡ್ಯಾರ. ಎಲ್ಲರೂ ಹಿರಿಯ ಮನುಷ್ಯರು ಏನಲ್ಲ, ಏ ಬಡತನದಾಗ ಒಕ್ಕಲ್ತನ ಮಾಡ್ತಾನೆ ಅವ್ನಿಗೆ ಏನು ಕಮ್ಮಿ ಇರಂಗಿಲ್ಲ, ಏನು ಬೇಕಾದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಿಂಗಾಗಿ ನಮ್ಮ ಒಕ್ಕಲ್ತನಕ್ಕೆ ಅನುಕೂಲ ಆಗಿದೆ. ಈಗ ಇಷ್ಟು ವರ್ಷ ತನಕ ನೀವು ಎದುರಿಸಿದ್ದ ಘಟನೆಗಳಲ್ಲಿ ನಾವು ಎದುರಿಸಿದ್ದ ಘಟನೆಗಳಂದ್ರೆ ಬಹಳಷ್ಟು ಏನು ಹೇಳಿದ್ದಿಲ್ಲ. ನಮ್ಗೆ ಅಷ್ಟು ತ್ರಾಸಿತ್ತು. ಯಾವಾಗ ನಾವು ಹಳ್ಳಿಗೆ ಜಾಗ ತಂದು ಬಾವಿ ತೆಗೆದ ಬಳಕೆ ನಮಗೆ ನೀರಿನ ಅನುಕೂಲ ಆದ ಬಳಕೆ ಎಂದ ನೀರಿನ ಅನುಕೂಲ ಆಯಿತು. ಅವತ್ತು ಒಕ್ಕಲ್ತಂದಟ್ಟು ಸಂಪತ್ತ ಇದ್ರಟ್ಟು ನೆಮ್ಮದಿನೇ ಎದುರಾಗೂ ಇಲ್ಲ ಅನ್ನುವಂಥದ್ದು ನಮಗೆ ಈಗ ಗೊತ್ತಾಗ್ಯದ. ಒಟ್ಟು ಒಕ್ಕಲ್ತನಕ್ಕೆ ಮೂಲತಃ ನೀರಿಟ್ಟು ಇರಬೇಕು, ಆಮೇಲೆ ಒಕ್ಕಲ್ತನ ಮಾಡ್ಲಿಕ್ಕೆ ನಿಂದಿರಬೇಕು. ಒಕ್ಕಲ್ತನ ಯಾರೂ ಕೈ ಹಿಡಿಲಾರ್ದಂಗೆ ಬೆಳೀತಾವೆ. ಮತ್ತೆ ಯಾವ್ದು ನಿಮಗೆ ನಿಜವಾಗಿ ನೀರಿಂದ ಆಯ್ತು, ನೀರು ಇಲ್ಲ ಅಂತಂದ್ರೆ ಏನು ಮಾಡಕ್ ಬರಂಗಿಲ್ಲ. ಆದ್ರೆ ಈಗ ಇಷ್ಟು ಮಾಡ್ಬೇಕು, ಇದನ್ನ ಹೆಂಗ್ ನಾವು ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂತ ಚಾಲೆಂಜ್ಗಳು ಸವಾಲುಗಳು ಯಾವಾಗಾದ್ರೂ ಬಂದವನ ಬಂದವಲ್ಲ ಟೈಮ್ದಾಗ ನಮ್ಮಲ್ಲೇ ನಮ್ಗೆ ದುಡಿದ್ರೆ ಸಾಕು ಅನ್ನುವಂಥದ್ದು ಮನಸ್ಸಿನಾಗ ಓಡಾಡ್ತಿತ್ತು. ಅಂತಾಳೆ ಕೂಲಿಗೆ ಹೋಗ್ತಿದ್ದೇವೆ ನಾವು. ಮತ್ತೆ ಅಂತ ಕಷ್ಟ ಕಾಲದಾಗ ಬಹಳಷ್ಟು ಶ್ರಮ ಪಟ್ಟು ಮಾಡ್ಕೋತ ಬರ್ಲಕ್ಕಾಗಿ ಮುಂದೆ ಇತ್ತ ಈ ಕಡೆ ಕಡೆ ಬಂದು ಒಂದ್ ಸ್ವಲ್ಪ ನೀರಿನ ಅನುಕೂಲ ಮಾಡಿದೆವು. 72ರ ನಂತರಗಳು ಇದ್ದೇ ಇರ್ತಾವ. ಇವುಗಳನ್ನು ಯಾವಾಗಾದ್ರೂ ನೀವು ತಗೊಂಡು ಅದನ್ನ ನಿಮ್ಮ ಹೊಲದೊಳಗೆ ಉಪಯೋಗ ಮಾಡ್ಕೊಂಡಿರ ಹೆಂಗೆ, ನಿಮ್ಮ ಇದಕ್ಕೆ ಕೃಷಿಗೆ ಉಪಯೋಗ ಮಾಡ್ಕೊಂಡಿರ ಹೆಂಗೆ? ಕೃಷಿಗೆ ಅಂದ್ರೆ ಸರ್, ನಾನು ಮೊದಲು 84 ಇಸ್ವಿಯೊಳಗ್ರಿ PLD ಬ್ಯಾಂಕ್ನಿಂದ ಏನು ಒಂದು 17 ಸುರುವಿಗೆ ನಮ್ಗೆ ಅಗದಿ ಕಷ್ಟ ಕಾಲ ಇದ್ದಾಗ ಅವ್ರು 17,000 ರೂಪಾಯಿ ಕೊಟ್ಟಿದ್ರು. ಅದು ಸಾಲ ತೊಗೊಂಡು ಬಾವಿ ಹೊಡೆದಿವು. ಆ ಬಾವಿ ಮೇಲೆ ಅನುಕೂಲ ಆಗುದು ಅನುಕೂಲ ಹಾಕೋತ್ ಹೋಗ್ಯದ. ಇವ ಅಲ್ಲಿಂದ 3-6 ಎಕರೆ ಹೋಗಿಂದ್ರೆ 20 ಎಕರೆ ಆಗ್ಯದ. 20 ಹೋಗಿ 80 ಆಗ್ಯದ. 80 ಹೋಗಿ 100-120 ಎಕರೆ ಆಗ್ಯದ. ಈಗ ಮೊದಲು ನಮಗೆ ಸುರುವಿಗೆ ಇದು ಮಾಡಿಲ್ಲ. ಈಗ ನಮ್ಮ ಇದ್ರ ಹಾಕ್ಸಿ ಸಾಲ ನಿಂಬೆಗಳ ಸಾಲ ಇವಾಗ ನಮ್ಗೆ ಯಾವ್ದು ಬೇಕಾದ್ರು ತೋತಿವು ಕೊಡ್ತೀವು. ಕಟ್ಬಾಕಿ ಯಾವ ಬ್ಯಾಂಕ್ನಾಗೂ ಅದು ನೋಟಿಸ್ ಕಳಿಸುವಂಥದ್ದು ವ್ಯವಸ್ಥೆ ಇಟ್ಕೊಂಡಿಲ್ಲ. ನಾವಾಗಿ ಹೋಗಿ ಎಂದು ಕಟ್ಟಬೇಕು ನಿಮಗೆ ಸಗಳ ಅಪ್ಪಾಗ ನಮಗೆ ಲೋನ್ ಕೊಡ್ಲಾಕ ಮ್ಯಾನೇಜರ್ ಕೊಡೋದು ಎಂದು ನಮ್ಮ ಪ್ಲಾಟ್ ನೋಡಕ್ಕೆ ಬರಲ್ಲ. ಇದೋ ಇಲ್ಲೋ ನೋಡ್ಲಿಕ್ಕೆ ಯಾರು ಬರಲ್ಲ. ಹಂಗೆ ವಿಶ್ವಾಸ ಇಟ್ಕೊಂಡಿವು. ಹಿಂಗಾಗಿ ನಮಗೆ ಯಾವುದೂ ದುಡ್ಡಿನ ತೊಂದರೆ ಆಗಂಗಿಲ್ಲ. ಎಲ್ಲ ಬ್ಯಾಂಕಿನವ್ರು ಯಾರು ತೊಂದರೆ ಮಾಡಿಲ್ಲ. ಅಗದಿ ಕರೆದು ಲೋನ್ ಕೊಟ್ಟಾರ ನಮ್ಗೆ. ಈಗ ಎಲ್ಲಾರ್ದು ಅನುಕೂಲ ಚಲೋ ಐತೆ ನಮ್ಗೆ. ಯಾವ ಪ್ರಯತ್ನಗಳನ್ನು ಇಲ್ಲಿ ತನಕ ಮಾಡ್ಕೊಂಡು ಬಂದಿರಿ, ಬೇರೆಯವರಿಗೆ ಮಾದರಿ ಆದಂಥದ್ದು. ಈಗ ನಿಮ್ಮ ಸುತ್ತಮುತ್ತಲಿರುವಂತಹ ರೈತರು, ಆಮೇಲೆ ಬೇರೆ ಕಡೆಯಿಂದ ಬರುವಂತಹ ರೈತರು ನಿಮ್ಮ ತೋಟವನ್ನು ನೋಡಿ ನಿಮ್ಮ ಪ್ರಯತ್ನಗಳನ್ನು ನೋಡಿ ಅವರು ನಾವು ಇಂಥದ್ ಯಾರಾದರೂ ಇದ್ದಾರ ನಿಮ್ಮ ಒಂದು ನಜರ್ನೊಳಗೆ? ಸರ್, ಈಗ ಬದಲಾವಣೆ ಆದವ್ರು ರೈತರು ಅಂದ್ರೆ ಒಂದು ಜೋಡಿ ಇದ್ದವರು. ಇವತ್ತು ನಾ ಕೈಲಿ ನನಗೆ ತ್ರಾಸಿದ್ರು ನಾ ಕೈಲಿ ಸಹಾಯ ಮಾಡಿ ಎಷ್ಟೋ ಮಂದಿ ಯಾವಾಗೂ ನಮ್ಮನ್ನ ಇದು ಮರಿಲಾರ್ದಂಥವು ಕೆಲಸ 100+ ಮಂದಿ ರೈತರಿಗೆ ಮಾಡಿಕೊಟ್ಟಿನಿ ರೀ. ಈಗ ನನ್ನ ಕೈಯಾಗ ಕಲಿತ ರೈತರು ಭಾಳ ಮಂದಿ ಅದಾರೆ. ಅವರು 100+ ಮಂದಿ ರೈತರಿಗೆ ಈ ಒಕ್ಕಲ್ತನದೊಳಗೆ ಭಾಳಷ್ಟು ಮುಂತಂದಿನಿ ಸರ್. ಯಾವುದು ಮಾಡಿ ಮಾಡಿ ನೆನಬಾರ್ದು ಅಂತೇಳಿ ನಾನು ಹಂಗಿಲ್ಲ. ನಂದೆಲ್ಲ ಕೆಲಸ ಬಿಟ್ಟು ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಮಾಡ್ಬೇಕು ಅಂತೇಳಿ ಎಲ್ಲ ತಿರುಗಾಡಿ ನಮ್ಮ ತೋಟ ತೋರಿಸಿ ಅವ್ರಿಗೆ ತಂದು ನೀರು ಕುಡಿಸಿದ ಬಳಿಕ ಆಮೇಲೆ ನಾನು ಮುಂದೆ ಕೆಲಸಕ್ಕೆ ಹೋಗ್ತೀನಿ. ಮಂದಿ 4-5 ಜಿಲ್ಲಾದ ಮಂದಿ ತೋಟ ಮತ್ತು ಮಾಡಿದ್ದೆಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅನ್ನೋವಂಥದ್ದು ಮನವರಿಕೆ ಮಾಡಿ ತೋರಿಸ್ತೀನಿ. ಮತ್ತು ಇದು ನೋಡ್ದೇನು ನಾವು ಹಿಂಗೆ ಮಾಡಿ ಇವತ್ತು ಹೇಳುವಂಥ ಮಂದಿ ಅದ. ಅದಕ್ಕೆ ಒಕ್ಕಲ್ತನದಾಗ ಸುಳ್ಳು ಹೇಳಾರ್ದೆ ಎಲ್ಲರಿಗೆ ನಿಜವಾಗಿ ಹೇಳ್ಕೊತ್ವಾದ್ರೆ ಅಂದ್ರೆ ನಾ ಸಹಿತ ಮತ್ತು ಯುವಕರಿಗೆ ಇಲ್ಲಿ ಕಲಿಯುವಂಥದ್ದು ಭಾಳ ಅದ. ಈಗ ತಮ್ಮ ಹೊಲಕ್ಕೆ ಯಾವಾಗಾದರೂ ಈಗ ಕೃಷಿ ಕಾಲೇಜಿಂದ ವಿದ್ಯಾರ್ಥಿ ಒಂದು ಸರಿ ಯಾರು ಬರ್ತಾರೆ, ಒಂದು 30-40 ಮಂದಿಗೆ ಅವ್ರು ಬಂದು ಎಲ್ಲ ಇಡೀ ತಿರುಗಾಡಿ ತೋಟ ನೋಡಿ ಮತ್ತು ನಮ್ಮ ಜೊತೆ ಈ ಟೈಪ್ ನಮಗೆ ಎಲ್ಲರೂ ತಿಳಿಸಿ ಹೇಳಿದವ್ರು ನಾವು ಎಲ್ಲಿ ಕೇಳಿಲ್ಲ. ನಮಗೆ ಭಾಳ ಖುಷಿ ಆಗ್ಯದ ಅಂತೇಳಿ ಎಷ್ಟೋ ಮಂದಿ ನೆಂಟ್ಗಳು ಬರ್ತಾರೆ, ಬಂದು ತಿರುಗಾಡಿ ನೋಡ್ತಾರೆ. 1-2 ತಾಸು ಕುಂದಿರ್ತಾರೆ. ಅವ್ರಿಗೆಲ್ಲ ಏನಾಗ ನಾಷ್ಟ ಅದು ಇದು ಏನಾಗ ತಿಂಡಿ ಮಾಡಿರ್ತೀವಿ, ಎಲ್ಲ ತಿಂದು ನಮಗೆ ಇದು ಮಾಡ್ಕೊಂಡು ಹೋಗ್ತಾರೆ. ವರ್ಷಕ್ಕೂ ಒಮ್ಮರಿ ಬರ್ತಾರೆ. ಅಗ್ರಿ ಹೋದಂಥ ಜಿಲ್ಲೆಗಳ ರೈತರು, ಬೇರೆ ರಾಜ್ಯದ ರೈತರು ಬರ್ಬೋದಲ್ಲ ನಿಮ್ಮ ಕಡೆ ಬಂದು ಕೇಳ್ಕೊಂಡು ನೋಡ್ಕೊಂಡು ಹೋಗೋದಕ್ಕೆ ಬರ್ತಾ ಇರ್ತಾರ? ಭಾಳಷ್ಟು ಮಂದಿ ಇಲ್ಲ ಅಂದ್ರೆ ನಮ್ಮ ತಮ್ಮದೇ ತೋರಿಸ್ತಾರೆ. ಬೇರೆ ಬೇರೆ ಹಳ್ಳಿ ಮಂದಿ, ಬೇರೆ ಬೇರೆ ಊರು ಮಂದಿ, ಬೇರೆ ಬೇರೆ ಜಿಲ್ಲಾದ ಮಂದಿ ಬಂದ್ಕಿಂದ ತಿರುಗಾಡಿ ತೋಟ ನೋಡಿ ಅದರ ಅನುಭವಗಳೆಲ್ಲ ಕೇಳಿ ಹೋಗಿ ಮಾಡಿದವ್ರು ಅದ ಮೊಲ್ತನ. ನಮ್ಮ ಕೆಲಸ ಯಾವಾಗೂ ಇರ್ತದ. ಇನ್ನೊಂದು ತಾಸು ಬಿಟ್ಟು ಮಾಡಕ್ ಬರ್ತದ ಅವ್ರಿಗೆ, ಇನ್ನೊಂದು ತಾಸು ಬಿಟ್ಟು ಬರಲಾಕ ಬರಂಗಿಲ್ಲ. ಅವ್ರನ್ನ ಅವ್ರು ಹೋದ ಬಳಿಕ ಮತ್ತೆ ನಮ್ಮ ಕೆಲಸ ಮುಂದುವರಿಸ್ತೀವಿ. ಅಲ್ಲಿ ಮಠ ಅವ್ರ ಜೋಡಿನೇ ಇದ್ದು ಎಲ್ಲ ಹೇಳಿ ತಿರುಗಿ ಹೆಚ್ಚಾಗಿದೆ. ಇಷ್ಟು ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಶ್ರಮ ವಹಿಸಿದ್ದೀರಿ. ಅದೇನು ದ್ರಾಕ್ಷಿ ಇರಬಹುದು ಅಥವಾ ಬೇರೆ ಬೆಳೆ ಇರಬಹುದು ಅಥವಾ ಇನ್ ಯಾವುದೋ ಒಂದು ವಿಚಾರ ಇರಬಹುದು, ಮುಂದಿನ ದಿನಗಳಲ್ಲಿ ಇನ್ನು ಬಳಸಬೇಕು ಅನ್ನುವಂಥದ್ದು ಕೃಷಿ ಒಳಗೆ ಏನದ ಅಂತೀರಿ ಸರ? ಈಗ ನಮ್ಮ ಊದಾಗ ಎರಡು ಸಣ್ಣ ಒಕ್ಕಲ್ತನ ಹೋಗಿಟ್ಟು ದೊಡ್ಡ ನಾವು ತಂದೆವು. ಇವತ್ತು ಈ ಒಕ್ಕಲ್ತನ ಇನ್ನೂ ಭಾಳ ಮುಂದುವರಿಬೇಕು. ಒಂದು 50 ಎಕರೆ ತೋದನ ಪಗಾರ ತಾವು ಸ್ವಂತ ದುಡಿಮೆ ಮೇಲೆ ಮಾಡಬೇಕು. ಇನ್ನ ಒಕ್ಕಲ್ತನ ಮುಂದ ಇನ್ನ ಈಗ 10 ಮಂದಿ ನೋಡಕ್ ಬರ್ತೀರಿ, ಇನ್ನ ಒಂದು 100 ಮಂದಿ ನೋಡಕ್ ಬರುವಂತದ್ ಮಾಡ್ಬೇಕು ಅಂದ ಒಂದೊಂದು ಎಲ್ಲ ನಮ್ಮ ಮಕ್ಕಳು ಇದು ಆಸೆ ಅದ ನೋಡ್ರಿ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಈಗ ಇತ್ತೀಚಿನ ದಿವಸದೊಳಗೆ ಏನಾಗ್ಯದ ಅಂತಂದ್ರ ಯುವಕರಂತೂ ಕೃಷಿ ಕಡೆ ಬರೋ ಮನಸ್ಸು ಮಾಡ್ತಾ ಇಲ್ಲ, ಮಾಡುವಂಥವ್ರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಬೇರೆ ಒಳ್ಳೆ ಕೆಲಸ ನೋಡಿಕೊಂಡು ಹುಡುಕಾಡಿಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ರೈತರು ಸಹಿತ ಇದ್ರೊಳಗೆ ಏನದಪ್ಪ ವಕ್ರ ಏನು ಹೇಳ್ತೀರಿ ಸರ್? ಒಕ್ಕಲ್ತನಕ್ಕೆ ಲಾಭ ಇಲ್ಲ ಯಾರು ಬಂದಾರಲ್ರಿ ಅವ್ರು ನಮ್ಮ ಹೊಲಕ್ಕೆ ಬಂದು ತಿರುಗಾಡ್ತೀವಿ. ಪದ್ಧತಿ ನೋಡ್ರಿ, ಪದ್ಧತಿ ನೋಡಿ ಅದು ಇದು ಮಾಡಿದ ಬಳಿಕ ನಾವು ನೌಕರಿ ಬಿಟ್ಟಕಿಂದ ನಾವು ಒಕ್ಕಲ್ತನನೇ ಮಾಡ್ತೀವಿ ಅಂದು ರೈತರು ಭಾಳ ಮಂದಿ ಅದಾರೆ. ನೌಕರಿ ಮಾಡೋಂಥದ್ದು ಬಿಟ್ಟು ನಾವು ಒಕ್ಕಲ್ತನ ಮಾಡ್ತೀವಿ ಅನ್ನೋರು ಅದಾರೆ. ಅದಕ್ಕೆ ಹೊಲಕ್ಕೆ ಬಂದವ್ರು ಭಾಳ ಮಂದಿ ಅದಾರೆ. ಅಂಥವ್ರು ನಮ್ಮ ಬಲ್ಯಾಕ ನಾವು ನೋಡಾಕ ನಮ್ಮ ಬಾಯಿಲೆ ಸಂದರ್ಶನ ಕೇಳಕ್ ಬರ್ತಾರೆ, ಭಾಳ ಅನುಕೂಲ ಮಾಡ್ಕೊಂಡ್ರಿ. ಭಾಳ ಒಕ್ಕಲ್ತನ ಅಂದ್ರೆ ಮಾಡ್ಲಾರ್ದವ್ರಿಗೆ ಅಟ್ಟೆ ಒಕ್ಕಲ್ತನ ತುಟ್ಟಿ ಎತ್ತಾರೆ. ಅದು ಮನಸ್ಸಿಟ್ಟು ಮಾಡಿದವನಿಗೆ ಅವನಿಗೆ ಒಕ್ಕಲ್ತನ ತುಟ್ಟಿಲ್ರಿ. ಒಕ್ಕಲ್ತನ ದುನಿಯ ಅದು ಮತ್ತು ಎಷ್ಟು ಗಳಿಕೆ ಆದ್ರೂ ನೆಮ್ಮದಿ ಐತಿ. ಈಗ ನೌಕರಿ ಮಾಡಿ ಹಂಗಿಂಗ್ ಗಳಿಸಿ ವ್ಯಾಪಾರ ಉದ್ಯೋಗ ಮಾಡಿ ಗಳಿಸ್ದವ್ರಿಗೆ ನೆಮ್ಮದಿ ಇರಂಗಿಲ್ಲ. ನಮ್ಗೆ ಎಟ್ಟೇದು ಎಟ್ಟ ಮನ್ಕೊಂಡ್ರೆ ಆರಾಮ್ ಕಡ್ತು ಬಂದಿದ್ದೆ ಎತ್ತದ ಮತ್ತು ಅವ್ರಿಗೆ ಹಂಗೆ ಹತ್ತಂಗಿಲ್ರಿ. ಅದಕ್ಕೆ ನೆಮ್ಮದಿ ಜೀವನ ಅಂದ್ರೆ ಒಕ್ಕಲ್ತನ. ಮತ್ತು ಮನುಷ್ಯನೂ ಅಗದಿ ಆರೋಗ್ಯವಾಗಿರ್ತದ್ರಿ. ಯಾರು ನಾವು ಒಂದು ಗುಳಿಗೆ ತೊಳಂಗಿಲ್ಲ. ಇಟ್ಟು ಮನೆಯಾಗ 40-50 ಮಂದಿ ಇದ್ದೀವಿ ನಾವು. ಎಷ್ಟು ನನಗೆ 62 ವಯಸ್ಸು ಇವತ್ತು, ಇನ್ನೂ ಕಿಂಟಾಲ್ 20 ವಜ್ಜಿ ಇವತ್ತಲ್ಲ, ಏನು ಕಾಲು ಹಿಡ್ದಿಲ್ಲ, ಏನಿಲ್ಲ, ಭಾಳ ಆರಾಮಿದ್ದೀವಿ ನಾವು. ಭಾಳ ಸಂತೋಷ ಬೀರಪ್ಪ ಅವರ. ಸಾಕಷ್ಟು 9449601084 ಆತ್ಮೀರ. ಈಗ ಬೀರಪ್ಪ ಅವ್ರ ಏನು ತಮ್ಮ ನಂಬರ್? 4691000084 ಈ ನಂಬರನ್ನು ಸಂಪರ್ಕ ಹೊಸದನ್ನು ಮಾಡಬೇಕು ಅನ್ನಿಸ್ತಂತಂದ್ರೆ ಅದ್ರ ಬಗ್ಗೆ ಕೂಡ ತಾವು ಚರ್ಚೆ ಮಾಡ್ಬೋದು. ಒಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದ್ರೆ ನೀವು ಸೀದಾ ಅವರ ತೋಟಕ್ಕೆ ಬಂದು ಅವ್ರ ತೋಟವನ್ನು ಒಂದು ದಿವಸ ಬೇಕಂತ ಅನ್ನಿಸ್ತದೆ ನನಗೆ. ಇಲ್ಲಿ ಒಂದು ದಿವಸ ನೀವು ಇದ್ದೂರಪ್ಪ ಒಗ್ಗೆಯವರೇ ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ 4 ದಶಕಗಳ ಕೃಷಿ ಅನುಭವಗಳನ್ನೇ ಇದೆ. ಮುಂದಿನ ದಿನಗಳಲ್ಲಿ ಕೃಷಿ ಬೇಡ ಅನ್ನುವಂಥ ಮನಸ್ಥಿತಿ ಇದ್ದವರಿಗೆ ಇಲ್ಲಿ ಒಂದು ಒಳ್ಳೆ ಪಾಠ ಆಗಿ ಅವರ ಮನ ಪರಿವರ್ತನೆ ಆಗುವಂಥ ಎಲ್ಲ ಅವಕಾಶಗಳು ಎಲ್ಲ ಲಕ್ಷಣಗಳು ಇಲ್ಲಿ ಅದಾವ. ತಾವೇನು ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕೆ ಇದುವರೆಗೆ ಸಂದರ್ಶನದ ಮುಂದುವರೆದ ಭಾಗ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದರಿಂದ ಭಜನ ಪದಗಳು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಧರ್ಮವೇ ಜಯವೆಂಬ ಮರ್ಮವ ನಾರಿತು ಮಾಡಲು ಬೇಕು ತಂತ್ರ, ಮರ್ಮವ ನಾರಿತು ಮಾಡಲು ಬೇಕು ತಂತ್ರ, ಧರ್ಮವೇ ವಿಷ ವಿಕ್ಕಿದವಗೆ ಸಡ್ರಸನು ನೀಸಲು ಬೇಕು, ಮೋಸ ಮಾಡುವವನ ಪೋಷಿಸಲು, ಖುಷಿಯಾಡಿ ಕೆಡಿಸುವವನ ಹಾಡಿ ಹರಿಸಲು ಬೇಕು, ಖುಷಾಡುವವನೆಸರು ಮಗುವಿಗಿಡಬೇಕು, ಮೋಸ ಮಾಡುವ ಿರಬೇಕು, ಬಂಧನದೊಳಿತವರ ಬೆರೆಯಬೇಕು, ಕೊಂದ ವೈರಿ ಮಣಿಗೆ ನಡೆದು ಹೋಗಲು ಬೇಕು, ಕುಂದೆನಿಸುವವರ ಗೆಳೆತನ ಮಾಡಬೇಕು, ಧರ್ಮವೇ ಹಿಂದೆ ನಿಂದಿ ಪರೇಕು ಕಂಡು ಸೈಸಾದವನ ಕರೆಯಬೇಕು. ಪುಂಡರೀಕಾಕ್ಷಶ್ರೀ ಪುರಂದರ ವಿಠಲನ ಪುಂಡರೀಕಾಕ್ಷಶ್ರೀ ಪುರಂದರ ವಿಠಲನ ಕೊಂಡಾಡಿ ತಾನು ಧರ್ಮವೇ ಜಯ धूम्रपान की लत लिया हुआ वो हर एक कश जानलेवा है. धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड-19 होने का खतरा भी कई गुना बढ़ जाता है. तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800-011 ಕ್ರೀಸಬೇಡಿ. ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಕೆವೈಸಿ ಅಪ್ಡೇಟ್ ಮಾಡೋಕ ಹೆದರಿಸ್ತಾರೆ ನಂಬಬೇಡಿ. ಲಿಂಕು ಒತ್ತಿ ಹಣ ಕಳಿಸಿ ಅಂತ ಹೇಳ್ತಾರೆ, ಲಿಂಕು ಒತ್ತಿ ಹಣ ಕಳಿಸಿ ಅಂತ ಹೇಳ್ತಾರೆ. ನಂಬಬೇಡಿ, ಲಿಂಕು ಒತ್ತಬೇಡಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲೆಂದೇ ಈ ಸಂದೇಶವನ್ನು ಕೊಡಲಾಗಿದೆ. ಎಲ್ಲೆಡೆ ಹೊಸ ನೀರು, ನೀರನ್ನು ತಪ್ಪದೆ ಕುದಿಸಿ ಆರಿಸಿ ಕುಡಿಯಬೇಕು. ಹಳೆಯ ಅಕ್ಕಿ ಆಹಾರ ಪದ್ಧತಿ, ವರ್ಷ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಘ. ಬದುಕಿನಲ್ಲಿ ಸುಖವಿಲ್ಲ, ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ನಿಂದೆನಲ್ಲಿ ನೊಂದೆನಯ್ಯ ಮೀರಾಜ ಎಂದೆಂದಿಗೂ ನಿನ್ನ ನಂಬಿದೆನೋ ಕೃಷ್ಣ, ಎಂದೆಂದಿಗೂ ನಿನ್ನ ತೃಣಕ್ಕಿಂತ ಕಡಿಯಾಗಿ ಜನ ಒಂದು ವಿಗವಾಗಿ ತೃಣಕ್ಕಿಂತ ಕಡಿಯಾಗಿ ಎನಿಸಲಾರದ ಭವತಿ ನೊಂದೆ ನಾನು ಜನಕಾದಿ ಮುನಿವ ದೇವನ ದಾಶ ಭವ ಜನಕ ಜನಕಾದಿ ಮುನಿವ ದೇವನ ಇದುವರೆಗೆ ಕಟಗೇರಿಯ ಹುಚ್ಚಪ್ಪ ತಾಯಪ್ಪ ದ್ಯಾವನ್ನವರ ಹಾಗೂ ಸಂಗಡಿಗರಿಂದ ಭಜನ ಪದಗಳನ್ನು ಕೇಳುತ್ತಿದ್ದೀರಿ. ಕೃಷಿ ಮಂತ್ರಾಲಯ. ಕಿಸಾನ್ವಾಣಿ ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.